ಎಲ್ಲಾ ಸೋಸ್ಕೊಂಡು 200 ಲೀಟರ್ ನೀರಿನ ಒಳಗೆ ಮಿಕ್ಸ್ ಮಾಡ್ಕೊಂಡು ಸರ್ ನಾವು ಡ್ರಿಪ್ ಮುಖಾಂತರ ಕೊಟ್ಟುಬಿಡ್ತೀವಿ ಸರ್. ಕೊಡೋದ್ರಿಂದ ಏನಾಗ್ಬಿಡ್ತದೆ ಸರ್, ಸ್ಟೆಮ್ ಬೋರ್ ಗಿಡಕ್ಕೆ ತೂತಾಕಿ ಹುಳ ತಿಂತದಲ್ಲ ಸರ್, ಆಮೇಲೆ ಅದನ್ನ ಆಮೇಲೆ ಮಿಲಿ ಬಗ್ ಇವು ಎರಡನ್ನ ಕಂಟ್ರೋಲ್ ಮಾಡಿಕೊಂಡು ಗಿಡನ್ನೇ ಹೆಲ್ದಿಯಾಗಿ ಇಟ್ಕೊಂತದೆ ಸರ್, ಯಾವುದೇ ರೀತಿಯಂತ ಸೈಡ್ ಎಫೆಕ್ಟಿವ್ ಆಲ್ಲರಂಗ್ ಹೆಲ್ದಿಯಾಗಿ ಇಟ್ಕೊಂಡು ಬಿಡ್ತದೆ ಸರ್. ಅದಲ್ದೇ ಏನ್ ಮಾಡ್ತೀರಿ? ಅದಲ್ದೇ ಸರ್ ಕಾಂಗ್ರೆಸ್ ಕಸ ಅಂದ್ರೆ ನಮ್ಮ ಲೋಕಲ್ ಭಾಷೆಯೊಳಗೆ ಕೈ ಕಸಾನೆ ಅಂತ ಕರಿತೀವಲ್ಲ ಸರ್, ಅದನ್ನ ನಾವು ಒಂದು 10 ಕೆಜಿ ಕಾಂಗ್ರೆಸ್ ಕಸ ತಕೊಂಡ್ ಬರ್ತೀವ್ರಿ, ಅದ್ರ ಜೊತೆ ಒಂದು 10 ಲೀಟರ್ ಗೋಮೂತ್ರ ಮಿಕ್ಸ್ ಮಾಡ್ತೀವ್ರಿ, ಅದಕ್ಕೊಂದು 100 ಲೀಟರ್ ನೀರ್ ಹಾಕಿ ಒಂದ್ 10-12 ದಿವಸ ನಾವು ಕಲಿಸ್ತಾ ಇರ್ತೀವಿ ಸರ್. ಕಲಿಸಿ ಅದಾದ ನಂತರ ಆ ತಿಳಿ ನೀರನ್ನ ಸೋಸ್ಕೊಂಡು 200 ಲೀಟರ್ ಮುಖಾಂತರ ನಾವು ಡ್ರಿಪ್ಗೆ ಕೊಟ್ಬಿಡ್ತೀವ್ರಿ. ಲಘು ಪೋಷಕಾಂಶಗಳು ಇದಲ್ಲೇ ಮತ್ತೆ ಗಿಡಕ್ಕೆ ಯಾವುದೇ ರೀತಿಯಂತ ಥ್ರಿಪ್ಸ್ ಅಟ್ಯಾಕ್ ಮಾಡಂಗಿಲ್ಲ ಸರ್, ಥ್ರಿಪ್ಸ್ ಆಟೋಮೆಟಿಕ್ ಅದು ಗಿಡನ ಮುಟ್ಟಂಗಿಲ್ಲ, ಪ್ಲಾಟ್ ಒಳಗೆ ಥ್ರಿಪ್ಸ್ ಇರ್ತದೆ ಸರ್, ಆದ್ರೆ ಗಿಡಕ್ಕೆ ಯಾವುದೇ ಎಫೆಕ್ಟ್ ಗಿಡಕ್ಕೆ ಹಾನಿ ಆಗಲ್ಲ ಸರ್. ಆಮೇಲೆ ಇದರಿಂದ ನಮಗೆ ಲಘು ಪೋಷಕಾಂಶಗಳು ಅಲ್ಲದೆ ರೀ ಕ್ಯಾಲ್ಸಿಯಂ ಬೋರಾನ ಮ್ಯಾಂಗನೀಸ್ ಫೆರಸ್ ಇದೆಲ್ಲ ಅದರೊಳಗೆ ಹೇರಳವಾಗಿ ಸಿಗ್ತದೆ ಸರ್. ಆಮೇಲೆ ಅದು ನೀವು ನೋಡಿರಲ್ಲ ಸರ್ ಗಿಡ ಎಷ್ಟು ಹೆಲ್ದಿಯಾಗಿ ಬೆಳೆದಿರ್ತದೆ, ಯಾವುದೇ ರೋಗ ಇರಂಗಿಲ್ಲ, ಯಾವುದೇ ಕೀಟಬಾಧೆ ಇರಂಗಿಲ್ಲ, ಒಂದ್ ಹನಿ ನೀರು ಸಿಕ್ಕರೆ ಸಾಕು ಸ್ಪೀಡ್ ಆಗಿ ಬೆಳೆದ್ಬಿಡ್ತದೆ ಸರ್. ಅದಕ್ಕಾಗಿ ಅದನ್ನ ನಾವು ತಕೊಂಡು ನಾವು ಪ್ರಯೋಗ ಮಾಡಿಕೊಂಡು ನಮ್ಮ ಪ್ಲಾಟ್ನ ಯೂಸ್ ಮಾಡ್ತೀವಿ ಸರ್. ಇದಲ್ದೆ ಸರ್ ನಾ ಆಡಿನ ಗೊಬ್ಬರ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರಿ ಸರ್, ಅದು ಏನದ 10 ಕೆಜಿ ನಾವು ಆಡಿನ ಗೊಬ್ಬರ ತಗೊಂಡ್ರಿ ಸಣ್ಣ ಪುಡಿ ಮಾಡ್ತೀವಿ ಸರ್, ಪುಡಿ ಮಾಡಿ 15 ದಿವಸ ನೀರಿನ ಒಳಗೆ ನೆನೆ ಇಡ್ತೀವಿ ಸರ್. ನೆನೆ ಇಟ್ಟು ಅದನ್ನ ತಿಳಿ ನೀರನ್ನ ಸೋಸ್ಕೊಂಡು 200 ಲೀಟರ್ ನೀರೊಳಗೆ ಮಿಕ್ಸ್ ಮಾಡಿಕೊಂಡು ನಾನು ನಮ್ಮ ಡ್ರಿಪ್ ಒಳಗೆ ಕೊಡ್ತೀನಿ ಸರ್. ಕೊಡೋದ್ರಿಂದ ಏನಾಗುತ್ತೆ ಸರ್, 2 ಚೀಲ DAP ಗೊಬ್ಬರ ತಂದು ನಮ್ಮ ಗಿಡಕ್ಕೆ ಎಷ್ಟು ಅದು ಕೆಲಸ ಮಾಡ್ತದಲ್ಲ ಅಷ್ಟು ಕೆಲಸ ಮಾಡ್ತದೆ ಸರ್. ಇದಕ್ಕೇನು 1 ರೂಪಾಯಿ ಖರ್ಚಿಲ್ಲ ಸರ್, ಏನು ಖರ್ಚು. ಈಗ ಪ್ರತಿಯೊಬ್ಬರು ರೈತರಲ್ಲಿ ಇವು ಆಡ್ಗಳಾಗ್ಲಿ ಎಮ್ಮೆ ಆಗ್ಲಿ ಆಕಳುಗಳಾಗ್ಲಿ ಇವು ರೈತ ಮಿತ್ರ ಅಂದಂಗೆ ಸರ್, ಅವಕ್ಕೆ ಕಂಪಲ್ಸರಿ ಎಲ್ಲರ ಕಡೆ ಇರ್ತಾವ. ಮತ್ತೆ ಅದರಿಂದ ನಾವು 2 ಚೀಲ ಗೊಬ್ಬರ ಕೆಟ್ಟು ಸರ್ 3,000 ರೂಪಾಯಿ ಉಳಿಸಿದಂಗೆ ಆಗ್ಬಿಡ್ತು. ಹಂಗಾಗಿ ಈ ರೀತಿ ನಾವು ಪ್ರತಿ 15 ದಿವಸಗೊಮ್ಮೆ ಕೊಡ್ತಾ ಹೋಗ್ಬಿಡ್ತೀವಿ ಸರ್. ಆಮೇಲೆ ಇದು ಅಲ್ಲದೆ ಮೇನಿನ ಔಷಧ ಫಿಶ್ ಆಯಿಲ್ ಅಂದ ಹೇಳಿ ಸರ್, ಫಿಶ್ ಆಯಿಲ್ ಇದು ಬಹಳ ಸಿಂಪಲ್ ಸರ್. ನಾವು 10 ಕೆಜಿ ಮೇನುಗಳನ್ನ ಕೊಂಡ್ತೊಂಬರ್ತೀವ್ರಿ, ಇದರ ಜೊತೆ 10 ಕೆಜಿ ಈಗ ಸರ್ ಆರ್ಗ್ಯಾನಿಕ್ ಬೆಲ್ಲ ಅಂತ ನಮ್ಮ ಮಾರ್ಕೆಟ್ ಒಳಗೆ ಸಿಗಾಕತ್ತದ್ರಿ, ಆ ಬೆಲ್ಲ ತೊಗೊಂಡ್ಬರ್ತೀವ್ರಿ, ಮೇನನ್ನ ಪೀಸ್ ಪೀಸ್ ಮಾಡಿ ಒಂದ್ ಬ್ಯಾರಲ್ದಾಗ ಹಾಕಿ ಆ ಬೆಲ್ಲನ ಏನ್ ಮಾಡ್ತೀವಿ ಸರ್ ಪೀಸ್ ಮಾಡ್ತೀವಿ ಸರ್. ಪೀಸ್ ಮಾಡಿ ಅದ್ರೊಳಗೆ 1 ಹನಿ ನೀರ್ ಹಾಕೋದಿಲ್ಲ ಸರ್, 1 ಹನಿ ನೀರ್ ಹಾಕಲಾರ್ದಿ ನಾವು ಬ್ಯಾರಲ್ ಅನ್ನ ಪೂರ್ತಿಯಾಗಿ ಪ್ಯಾಕ್ ಮಾಡ್ತೀವಿ ಸರ್. ಪೂರ್ತಿಯಾಗಿ ಪ್ಯಾಕ್ ಮಾಡಿ 25 ದಿವಸ ಬಿಡ್ತೀವಿ ಸರ್. 25 ದಿವಸ ಅಂದ್ರೆ ಆ ಬ್ಯಾರಲ್ ಫುಲ್ ಹಿಂಗ್ ಚಬಟಾಗಿ ಬಿಡ್ತದೆ ಸರ್, ಒಳಗೆ ಏರ್ ಪಾಸ್ ಆಗಂಗಿಲ್ಲ, ಚಬಟಾಗ್ಬಿಟ್ಟು ಮತ್ತೆ ನಾರ್ಮಲ್ ಟೇಜಿಗೆ ನಾವು ಪ್ಯಾಕ್ ಮಾಡಂಗೆ ಹೆಂಗ ಅದು ಒಂದು ಟೇಜಿಗೆ ಬಂದಿರ್ತದಲ್ಲ ಸರ್ ಇರ್ತದಲ್ಲ, ಆ ಟೇಜಿಗೆ ಬತ್ತಂದ್ರೆ ಇದು ಆಯಿಲ್ ಆಗ್ಯದ ಅಂತ ನಾವು ಕನ್ಫರ್ಮ್ ಮಾಡ್ಕೊಂತೀವ್ರಿ. ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಅದನ್ನ ಓಪನ್ ಮಾಡಿ ಸೋಸಿ ನಾವು ಮ್ಯಾಲ್ ಸ್ಪ್ರೇ ಮಾಡೋದಾದ್ರೆ 2 ml 1 ಲೀಟರ್ ನೀರಿಗೆ 2 ml ಹಾಕೊಂಡು ಮ್ಯಾಲ್ ಸ್ಪ್ರೇ ತೊಂತೀವ್ರಿ. ಆಮೇಲೆ ಪ್ರತಿ ತಿಂಗಳ ಅಥವಾ 25 ದಿವಸ ನಮ್ಮ ಗಿಡದ ಬೆಳವಣಿಗೆ ನೋಡಿಕೊಂಡು ನಾವು 1 ಎಕರೆಗೆ 2 ಲೀಟರ್ ದರ ನಾವು ಡ್ರಿಪ್ ಮುಖಾಂತರ ಕೊಟ್ಬಿಡ್ತೀವಿ ಸರ್. ಇದರಿಂದ ಏನ್ ಉಪಯೋಗ ಆಗುತ್ತೆ? ಇದರಿಂದ ಗಿಡಕ್ಕೆ ಬೆಳವಣಿಗೆ ರೀ ಸರ್, ಆಮೇಲೆ ಯಾವ್ದೇ ರೀತಿಯಾದಂತ ಸೈಡ್ ಎಫೆಕ್ಟಿಂಗ್ ಮಾಡಂಗಿಲ್ಲ ಸರ್. ಆಮೇಲೆ ಮಿಲಿ ಬಗ್, ಆಮೇಲೆ ನಮ್ಗೆ ಸ್ವಲ್ಪ ಕೀಟನಾಶಕನೂ ಬರಂಗಿಲ್ಲರಿ ಸರ್ ಇದರದಿಂದ. ಮಿಲಿ ಮಗ್ ಅಂದ್ರೆ ನಮ್ಮ ಪ್ಲಾಟ್ ಒಳಗೆ ಹೆಜ್ಜೆನೆ ಇಡಂಗಿಲ್ಲ ಸರ್. ನಾವು ಮಿಲಿ ಬಗ್ ಸಲುವಾಗಿ ಬಂದ್ ಬಳಕ ನಾವು ಗುದ್ದಾಟ ಮಾಡೋದಿಲ್ಲ ಸರ್, ಬರೋಕ್ಕಿಂತ ಮೊದಲೇನೆ ನಾವು ಇದು ಸಿಂಪಲ್ ಆಗಿ ಮಾಡಿಬಿಟ್ಟೇವೆ ಅಂದ್ರೆ ನಮ್ಗೆ ಯಾವ್ದೇ ತೊಂದರೆ ಆಗಂಗಿಲ್ಲ ಸರ್. ಇದಲ್ದೆ ಬೇರೆ ಯಾವ್ಯಾವ ಕ್ರಮ ಅನ್ಸರಿಸ್ತೀವಿ? ಆಮೇಲೆ ಸರ್ ಈಗ ನೋಡ್ರಿ ನಾವು ಮಳೆ ಆಗತ್ತಲ್ಲ ಸರ್, ಅಕ್ಟೋಬರ್ ಟೈಮ್ದಲ್ಲಿ ಮಳೆ ಆಗುತ್ತೆ ಸರ್. ಮಳೆ ಆಗೋದ್ರಿಂದ ಏನಾಗ್ಬಿಡ್ತದೆ, ಗೊನೆಗಳು ಅದೇ ಹೂ ಜಸ್ಟ್ ಆಗಿ ಗೊನೆ ಹೊರಗೆ ಬರ್ತಿರ್ತದ ಆ ಮೂಮೆಂಟ್ ಅಲ್ಲಿ ಸರ್. ಈಗ ಈ ತಮಿಳುನಾಡು ಕಡೆಯಿಂದ ಸೈಕ್ಲೋನ್ ಬರುತ್ತಲ್ಲ ಸರ್, ನಮ್ದು ದ್ರಾಕ್ಷಿ ಆ ಟೈಮ್ದಾಗ ಫ್ಲವರಿಂಗ್ ಅಂತ ಇರ್ತದ್ರಿ, ಆ ಟೈಮ್ದಾಗ ಬಹಳಷ್ಟು ಸಮಸ್ಯೆ ಆಗ್ತದ್ರಿ, ಆಳೆ ಕಾಳು ಉದುರಿ ಹೋಗೋದು, ಗೊನೆ ಕರಿ ಹೋಗೋದು, ಹಿಂಗೆಲ್ಲ ಆಗ್ತಿರ್ತದ. ಆ ಟೈಮ್ದಾಗ ಏನ್ ಮಾಡ್ತೀವಿ ಸರ್, ಟೈಕೋಡ್ರಮರ ಸೋಡೋಮನಸ ಬ್ಯಾಸಿಲಸ್ ಇವು ಮೂರು 1 ಲೀಟರ್ ನೀರಿ 5 ml ಹಾಕೊಂಡು ಸ್ಪ್ರೇ ತಗೊಂಡು ಮುಂದೆ ನಾವು ಅದ್ರ ಮೂಮೆಂಟ್ ನೋಡ್ಕೊಂಡು ನಾವು ಸ್ಪ್ರೇ ಮಾಡ್ಕೊಂತೀವಿ ಸರ್. ಮತ್ತೆ ಆಮೇಲೆ ಇನ್ನ ದಾವಣಿ ಬಂದಾಗ ಸರ್ ಸಾಕಷ್ಟು ಔಷಧಗಳನ್ನ ಸ್ಪ್ರೇ ಮಾಡ್ತಾರೆ ರೈತರು. ಹೌದ್ರಿ, ಯಾಕಂದ್ರೆ ಕಾಸ್ಟ್ಲಿ ರೀ, ಮತ್ತೆ ಎಲ್ಲ 4,000 5,000 10,000 ಏನು ಮಾಡಂಗಿಲ್ಲ ಸರ್. ನಾನು ಒಂದ 100 ಲೀಟರ್ ನೀರಿಗೆ 700 ಗ್ರಾಮ್ ಬೆಲ್ಲ ತಗೊಂತೀನಿ ಸರ್. ಆಮೇಲೆ ಜಿಂಕ್ ಜಿಲೆಟೆಡ್ ಜಿಂಕ್ ತಗೊಂತೀನಿ, ಅದು 100 ಗ್ರಾಮ್ ತಗೊಂತೀನಿ. ಆಮೇಲೆ ಇದರ ಜೊತೆ ಏನದ ನಾವು ತುತ್ತೆ ಸರ್, ಈ ತುತ್ತೆ ಅದನ್ನದ 200 ಗ್ರಾಮ್ ತಗೊಂಡು ಒಂದ್ ಸ್ಪ್ರೇ ಕೊಟ್ಬಿಡ್ತೀವಿ ಸರ್. ಈ ದೌಣಿ ಬಟ್ಟೆ ನಮ್ಮ ಪ್ಲಾಟ್ ಒಳಗೆ ಎಂಟ್ರಿ ಮಾಡಂಗಿಲ್ಲ ಸರ್. ಇದು 20 ದಿವಸಗೊಮ್ಮೆ ಕೊಡ್ತೀವಿ ಸರ್, ಆಮೇಲೆ 30 ದಿವಸಗೊಮ್ಮೆ ಕೊಡ್ತೀವಿ ಸರ್, ಮುಗಿತು ದೌಣಿ ಟೀಚರ್ ಮುಗಿದೋಗ್ಬಿಡ್ತೀವಿ ಸರ್. ಅಷ್ಟೇ ಎರಡೇ ಸರಿ ಸರ್, ಯಾವುದೇ ಸ್ಪ್ರೇ ಕೊಡಂಗಿಲ್ಲ. ಇನ್ನೇನೋ ವಾತಾವರಣದಾಗ ಸ್ವಲ್ಪ ಮಳೆ ಅಥವಾ ನೀರಿನ ಈ ಮುಂಜು ಬೀಳ್ತದಲ್ಲ ಸರ್, ಆ ಟೈಮ್ದಾಗ ಒಂದು ಎಮ್ಮು ಅಥವಾ ಬಾವಿಷ್ಟನ್ನು ಸ್ಪ್ರೇ ಮಾಡ್ಕೊಂಡು ಬಿಟ್ಬಿಡ್ತೀವಿ ಸರ್.

20 ಲೀಟರ್ ನೀರ್ ಒಳಗೆ ಕಲಿಸ್ತೀವಿ ಸರ್. ಕಲಿಸಿ ಇದಕ್ಕೊಂದ ಅರ್ಧ ಕೆಜಿ ಬೆಲ್ಲ ಹಾಕ್ತೀವಿ ಸರ್. ನಾವು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತೀವಿ. ನಾವು ಯಾವುದೇ ಬೆಲ್ಲ ಯೂಸ್ ಮಾಡ್ಬೇಕಾದ್ರೆ ಆರ್ಗ್ಯಾನಿಕ್ ಬೆಲ್ಲ ಆರ್ಗ್ಯಾನಿಕ್ ಮತ್ತೆ ಈಗ ಮತ್ತೊಂದು ಬೇರೆ ಬೆಲ್ಲ ಯೂಸ್ ಮಾಡಿದೇವಂದ್ರೆ ಆ ಜೀವಾಣುಗಳು ಸತ್ತಾಗ್ಬಿಡ್ತಾವೆ. ಹಂಗಾಗಿ ನಾವು ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ತೀವ್ರಿ. ಒಂದ್ ಅರ್ಧ ಗಂಟೆ ಕಲಿಸ್ತೇವೆ ಸರ್. ಕಲಗಿಸಿ ಒಂದ್ ಗಂಟೆ ಇಟ್ಕೊಂಡೇವಂದ್ರಿ, ಅದು ಕಲಿಸಿ ಇಟ್ಟಂತ ಒಂದ್ ಗಂಟೆ ಇಟ್ಕೊಂಡೇವಂದ್ರೆ ಆಲ್ರೆಡಿ ಅದ್ರ 3 ಕೋಟಿ ಜೀವಾಣುಗಳು ಇರ್ತಾವ ಸರ್ ಆಲ್ರೆಡಿ ಅದ್ರೊಳಗ್ರಿ. ಅದು ಡಬಲ್ ಆಗುತ್ತೆ ಸರ್ ಒಂದ್ ಗಂಟೆ. ಒಂದ್ ಗಂಟೆಲ್ಲೇ ಆಗ್ಬಿಡ? ಒಂದ್ ಗಂಟೆಲ್ಲ ಡಬಲ್ ಆಗುತ್ತೆ ಸರ್. ಆಮೇಲೆ 2 ಗಂಟೆಗೆ ಅದು ಡಬಲ್ ಆಗುತ್ತೆ ಅಂದ್ರೆ 12 ಕೋಟಿ ಜೀವಾಣುಗಳಾಗುತ್ತೆ. ಆಮೇಲೆ ಏನಾಗುತ್ತೆ, 20 ಲೀಟರ್ ನೀರಿನ ಒಳಗೆ ಅದು ಬದುಕುವಂತ ಶಕ್ತಿ ಅಷ್ಟೇ ಇರುತ್ತೆ ಸರ್. ಆಮೇಲೆ ಇಲ್ಲ ನಾ 3 ಗಂಟೆ ಇಡ್ತೀನಿ ಮತ್ತೆ ನನಗ 24 ಕೋಟಿ ಜೀವಾಣುಗಳು ಆಗ್ತಾವ ತನ್ನ ಮತ್ತ ಯಾಕಂದ್ರೆ ಅದ್ರಾಗ ಸಾಯಕ್ ಸ್ಟಾರ್ಟ್ ಮಾಡ್ತಾವ ಸರ್. ಯಾಕಂತಂದ್ರೆ ಅದಕ್ಕೆ ಮತ್ತೆ ಜಾಗ ಬೇಕಲ್ಲ ಸರ್. 12 ಕೋಟಿ ಜೀವಾಣುಗಳು ಬದುಕುವಂತ ನೀರಿನ ಒಳಗೆ 24 ಹೆಂಗ್ ಬದುಕಕ್ ಸಾಧ್ಯ ರೀ? ನಮಗೆ ಉಲ್ಟಾ ರಿಟರ್ನ್ ಅರ್ಧ ಸತ್ತು ಕಡಿಮೆ ಆಗ್ತವೆ. 2 ಗಂಟೆ ಒಳಗೆ ಅದನ್ನ ನಾವು ಟ್ರಿಪ್ ಮುಖಾತ್ರ ಪಟ್ಬಿಡ್ತೇವೆ ಸರ್. ಅಲ್ಲಿ ಹೋದ್ಬಳಕ್ಕೂ ನೆಲದ ಒಳಗೆ ಡಬಲ್ ಹಾಕೊಂತ ಹೋಗ್ಬಿಡ್ತೇವೆ ಸರ್. ಅಲ್ಲಿ ಎಷ್ಟು ಡಬಲ್ ಆದ್ರೂ ನಮ್ಗೆ ತೊಂದರೆ ಇಲ್ಲ ಸರ್. ಯಾಕಂತಂದ್ರೆ ಅದಕ್ಕೆ ಬದುಕಲಿಕ್ಕೆ ಏರೇ ಜಾಸ್ತಿ ಇರ್ತದೆ. ಇದ್ರದಿಂದ ನಮ್ಗೆ ಒನ್ ಟೈಮ್ ಬಿಟ್ಟೇವಂದ್ರೆ ನಮ್ದು 3 ತಿಂಗಳ ಕೆಲಸ ಮಾಡ್ತದೆ ಸರ್. 3 ತಿಂಗಳ ಕೆಲಸ ಮಾಡ್ತಂದ್ರೆ ಮತ್ತೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದು ಹಾಕಿಬಿಟ್ಟಿರ್ತೀವಿ, ಅದಕ್ಕೆ ಖರ್ಚು ಮಾಡಿರ್ತೀವಿ ಸರ್. ಅದರದಿಂದ ಏನಾದ ನಮ್ಗೆ ಯಾವುದೇ ರೀತಿಯಾದಂತ ಲಾಸ್ ಬರಂಗಿಲ್ಲ, ತೊಂದರೆ ಬರಂಗಿಲ್ಲ ಸರ್. ಇದು ಭೂಮಿಗೂ ಎಫೆಕ್ಟಿವ್ ಇಲ್ಲ ಸರ್, ಯಾವ ಜೀವಾಣುಗಳು ಸಾಯಂಗಿಲ್ಲ ಸರ್ ಅದನ್ನ. ಹೌದು. ಆಮೇಲೆ ಇನ್ನೊಂದ್ ಸರ, ಈಗ ನಾವು ದುರಿ ಬಂದಿರ್ತದ ಅಥವಾ ದೌಣಿ ಬಂದಿರ್ತದ, ಜಾಸ್ತಿ ಔಷಧಗಳು ಸ್ಪ್ರೇ ಮಾಡ್ಕೊಂಡಿರ್ತೀವಿ ಸರ್. ಆಮೇಲೆ ಅದರದಿಂದ ಏನಾಗ್ಬಿಡ್ತದ, ಕಾಳ ಹಾರ್ಡ್ ಆಗಿಬಿಡ್ತದೆ ಸರ್, ಗಟ್ಟಿ ಆಗಿಬಿಡ್ತದೆ ಸರ್. ಇದರಿಂದ ಕಾಳ ಬೆಳವಣಿಗೆ ನಿಂತು ಬಿಡ್ತದ, ಧ್ವನಿ ಸೈಜ್ ಆಗಂಗಿಲ್ಲ, ಹಿಂಗೆಲ್ಲ ಸಮಸ್ಯೆ ಆಗ್ತದ. ಆ ಟೈಮ್ದಾಗ ನಾವು ಬಿಯರ್ ಸರ್, ಬಿಯರ್ ಆಕಳ ಹಾಲು ಸರ್, ಎರಡೂ 5-5 ml ಹಾಕ್ತೀವಿ ಸರ್. 1 ಲೀಟರ್ ನೀರಿಗೆ ಹಾಕಿ ಒಂದು ಸ್ಪ್ರೇ ತಗೊಂಡ್ಬಿಟ್ಟೇವಂದ್ರೆ ಕರೆಕ್ಟ್ ಆಗಿ 5-6 ಗಂಟೆ ಒಳಗೆ ನಮ್ಗೆ ರಿಸಲ್ಟ್ ಕೊಟ್ಬಿಡ್ತದೆ ಸರ್. ಹೌದಾ? ಅಟ್ ಸ್ಪೀಡ್ ಆಗಿ ಅದು ರಿಸಲ್ಟ್ ಕೊಟ್ಬಿಡ್ತದೆ ಸರ್. ಈ ರೀತಿ ನಾವು ಯೂಸ್ ಮಾಡ್ಕೊಂತ ಬರ್ತೀವಿ ಸರ್. ಇನ್ನೊಂದ್ ಸರ, ನಾವು ಬಹಳ ಸಿಂಪಲ್ ದೌಣಿ ಅಥವಾ ಬುರಿ ಕಂಟ್ರೋಲ್ ಅಥವಾ ಮತ್ತೆ ಇದು ರೀ ಕೊಳಿರೋ ಕಂಟ್ರೋಲ್ ಮಾಡೋದು ಸರ್. ಈ ವರ್ಷ ಮಳೆ ಕಡಿಮೆ ಇತ್ತು, ಯಾವುದೇ ರೀತಿಯಂತ ತೊಂದರೆ ಯಾರ ರೈತರಿಗೂ ಆಗಿಲ್ಲ ಸರ್, ಮತ್ತೆ ನನಗೂ ಆಗೇ ಇಲ್ಲ ಸರ್. ಅದು ಇನ್ನ ಮಳೆ ಜಾಸ್ತಿ ಆಯ್ತಂದ್ರೆ ನಾವು ಚಾಟ್ನಿ ಮಾಡೋ ಟೈಮ್ದಾಗ ನಮ್ಮ ಗೊನಿ ಕರಗ್ತಾವ್ರಿ, ಆಮೇಲೆ ನಮ್ಮ ಗೊನಿ ಸಣ್ಣ ಅದಾವ, ದಮ್ ಅದಾವ, ಬಿಳಿ ಅದಾವ, ಹಸಿರು ಅದಾವ, ಆಮೇಲೆ ಮಳೆ ಬಂತು, ನಮ್ಮ ಕಾಳು ಉದುರಿ ಹೋಯ್ತು, ಕೊಳಿರೋಗ್ ಬಂತಂತ ಹೇಳ್ತೀವಲ್ರಿ ಸರ್, ಆ ಮೊಮೆಂಟ್ ಒಳಗೆ ನಾವೇನ್ ಮಾಡ್ತೀವ್ರಿ, ಚಾಟ್ನಿ ಮಾಡಿದ ತಕ್ಷಣ ರೀ ಒಂದ್ 2 ಅಥವಾ 3 ದಿವಸ ಅಂದ್ರೆ ನಮ್ಮ ಪ್ಲಾಟ್ ಓಡದ್ ಬರ್ಬೇಕಾದ್ರೆ 9 ದಿವಸ ಬೇಕು ಸರ್. ಒಂದ್ 2-3 ದಿವಸ ಆಗೋಣ, 1 ಎಕರೆ ಸರ್ 25-30 ಕೆಜಿ ಜಾಸ್ತಿನೂ ತಗೋಬಾರ್ದು ಸರ್. ಅಟ್ಟು ನಾವು ಈ ಕಾಳು ಉಪ್ಪು ಅಂತೀವಲ್ಲ ಸರ್, ದಮ್ ಉಪ್ಪು ಸರ್, ಕಾಳು ಉಪ್ಪು, ಅದನ್ನ ತಗೊಂಡು ತಳಗ ನಾವು ಈ ಪ್ಲಾಟ್ ಒಳಗೆ ಬೆಳಿಗ್ಗೆ ಯೂರಿಯಾ ಚೆಲ್ತಾರ ಸರ್. ಆ ರೀತಿ ಎಲ್ಲಿ ಹೆಚ್ಚು ಕಡಿಮೆ ಆಗ್ಬಾರ್ದು ಸರ್. ಒಂದ್ ಲಿವಾಲ್ ಒಳಗೆ 1 ಎಕರೆಗೆ 25-30 ಕೆಜಿ ತಗೊಂಡು ಒಮ್ಮೆ ತಳಗ ಚೆಲ್ಬಿಟ್ಟೇವ ಅಂದ್ರೆ ಮುಗಿದೇವೆ ಸರ್. ಒಟ್ಟ ನಮ್ಗೆ ದೌಣಿ ಅಟ್ಯಾಕ್ ಇಲ್ರಿ, ಆಮೇಲೆ ಕಾಳು ಉದುರಿ ಹೋಗೋದು, ಕೊಳಿರೋಗ್ ಬಂದು ಉದುರಿ ಹೋಗೋದು ಯಾವುದೇ ಚಾನ್ಸಸ್ ಇರಲ್ಲ ಸರ್. ಆ ಸಮಸ್ಯೆ ಯಾವ್ದು ಬರೋದು, ಯಾವ್ದು ಬರೋದೇ ಇಲ್ಲ ಸರ್. ನಾವು ಸ್ಪ್ರೇನು ಮಾಡಿದ್ರಿ ಅಥವಾ ಮಾಡಲಾರ್ದೆ ಇದ್ರೂ ಬರಂಗಿಲ್ಲ ಸರ್. ಸುಮ್ಮನೆ ಇದು ಟೈಕೋಡ್ರಮರ ಆಮೇಲೆ ಸೋಡೋಮೊನಾಸ ಬ್ಯಾಸಿಲಸ್ ಯೂಸ್ ಮಾಡ್ತೀವಲ್ಲ ಸರ್, ಅದ್ರ ಮೇಲೆ ಕವರ್ ಆಗಿರೋದು. ಈ ರೀತಿ ನಾವು ಮಾಡ್ಕೊಂಡ್ವಿ. ಇವೆಲ್ಲ ನಿಮ್ಮ ಅನುಭವದಿಂದ ಬಂದಿರೋ? ನಮ್ಮ ಅನುಭವದಿಂದ ಸರ್. ನಾವು ಅಂದ್ರೆ ನಮ್ದು ಒಂದು ಪ್ಲಾಟ್ 1.5 ಎಕರೆ ಪ್ಲಾಟ್ 15 ವರ್ಷ ಆಯ್ತು ಸರ್. ಅದು ನಾರ್ಮಲ್ 3.5-4 ಈ ರೀತಿ ಒಳಗ 1 ವರ್ಷ ಜಾಸ್ತಿನ ಆಗ್ಯದ ಸರ್. ಒಂದ್ 1 ವರ್ಷ ಬೆಳೆನೂ ಬಂದೇ ಇಲ್ಲ ಸರ್ ಆವಾಗ, ಒಂದ್ 5 ವರ್ಷ ಹಿಂದ್ಗಡೆ. ಈಗ ಒಂದ್ ನಾವು ಬೋರ್ ಹಾಕಿವ್ರಿ ಸರ್, ಅದು 1.5 ಇಂಚ್ ನೀರು ತೆಗಿತದೆ ಸರ್. 1.5 ಇಂಚ್ ನೀರಿನ ಒಳಗೆ ಇಟ್ಟೆಲ್ಲ ನಾವು ಮೇಂಟೈನ್ ಮಾಡ್ತೀವಿ ಸರ್. ಅಂದ್ರೆ ನೀರಿನ ಮೂಲ ಬೋರ್ ಇದೆ, ಬೋರ್ ಇದೆ, ಬಾವಿ ಇದೆ ಸರ್, ನೀರಿಲ್ಲ ಸರ್. ಬೋರಲ್ಲಿ ನೀರಿದೆಯಾ? ಹಾ, ಬೋರಲ್ಲಿ ನೀರಿದೆ ಸರ್. ಈಗಲೂ ನೀರಿದೆಯಾ? ನಾನು ಈಗಲೂ ನೀರಿದೆ ಸರ್. ಅದು ಯಾ ದೇವರ ಆಶೀರ್ವಾದ ಅಥವಾ ನಮ್ಮ ಪೂರ್ವಜರ ಆಶೀರ್ವಾದ ಗೊತ್ತಿಲ್ಲ ಸರ್, ಈಗಲೂ 1.5 ಇಂಚ್ ನೀರು ಬರುತ್ತೆ ಸರ್. ಯಾಕಂದ್ರೆ ಈಗ ನಿಮ್ ಕಡೆ ಎಲ್ಲ ಏನಿದೆ ನೀರಿನ ಅಭಾವ ತುಂಬಾ ಇದೆ. ತುಂಬಾ ಸರ್, ಬಾವಿಗಳು ಬೋರ್ವೆಲ್ಗಳು ಎಲ್ಲ ಬತ್ತೋಗಿದೆ. 1,000 ಫುಟ್ ಬೋರ್ ಹಾಕಿದ್ರೆ ಒಂದ್ ನೀರು ಬಂದಿಲ್ಲ ಸರ್. ಬಹಳಷ್ಟು ರೈತರು ಏನ್ ಮಾಡ್ತಿದ್ದಾರೆ, ಈ ಟ್ಯಾಂಕರ್ ಮೂಲಕ ನೀರು ತಂದು ಬೆಳೆಗಳಿಗೆ ಹಾಕ್ತಿದ್ದಾರೆ. ಹೌದು ಸರ್, ನಮ್ಮ ಊರಲ್ಲಿ ಸರ್ ಮಿನಿಮಮ್ 600 ಎಕರೆಗಿಂತಲೂ ಜಾಸ್ತಿ ಒಂದೇ ಊರಲ್ಲಿ ಸರ್ ಪಟ್ಟ ದ್ರಾಕ್ಷಿ ಐತೆ ಸರ್ ನಮ್ಮೂರಲ್ಲಿ. ಅದು ಈ ಸದ್ಯಕ್ಕೆ ಓನ್ಲಿ ಅದು 200 ಎಕರೆ ಚಟ್ನಿ ಆಗೈತೆ ಸರ್. ಇನ್ನೊಂದು 400 ಎಕರೆ ಸುಮ್ ಬಿಟ್ಬಿಟ್ಟಾರ ರೈತರು ನೀರಿನ ಸಮಸ್ಯೆ ಅಂದ್ರೆ. ಆಮೇಲೆ 100 ಎಕರೆ ಪ್ಲಾಟ್ ಇದ್ದವ್ರಿಗೆ ನಾರ್ಮಲ್ ನೀರ್ ಅದಾವ ಸರ್, ಅವ್ರು ಚಟ್ನಿ ಮಾಡ್ಕೊಂಡು ಅವ್ರ ಬೆಳೆ ತೆಗ್ದಾರ ಸರ್. ಆಮೇಲೆ ಇನ್ನು 100 ಎಕರೆದವ್ರು ಏನ್ ಮಾಡ್ಕೊಂಡಾರ ಸರ್, ಓನ್ಲಿ ಚಟ್ನಿ ಮಾಡಿ

ಉಪಯೋಗ ನಮ್ಗೆ ಸರ್ ವರ್ಷ ಪೂರ್ತಿ ಆದಾಯ ಇರ್ತದಲ್ಲ ಸರ್, ಅದು ಮುಖ್ಯ. ಸರ್ ಈಗ ನನ್ನ ಮೆಣಸಿನಕಾಯಿ ಬೆಳೆ ಬೆಳಿತೀನಿ ಸರ್, ನನ್ಗೇನಾದ ಜನವರಿ ತಿಂಗಳದಾಗ ಕಾಯಿ ಸ್ಟಾರ್ಟ್ ಆಗುತ್ತೆ. ನಾನು ಒಣ ಮೆಣಸಿನಕಾಯಿ ಜಾಸ್ತಿ ಮಾಡ್ತೀನಿ ಸರ್, ಹಸಿ ಮೆಣಸಿನಕಾಯಿ ಮಾರಾಟ ಮಾಡೋದಾಗಲ್ಲ. ಯಾಕಂದ್ರೆ ನನ್ನ ನಿಂಬೆ ಮತ್ತೆ ದ್ರಾಕ್ಷಿ ಇರೋದ್ರಿಂದ ಕೆಲಸ ವರ್ಕ್ ಜಾಸ್ತಿ ಇರ್ತದೆ ಸರ್. ಹಂಗಾಗಿ ನಾವು ಒಣ ಮೆಣಸಿನಕಾಯಿನ ಮಾಡೋದ್ರಿಂದ ನಾನು ಮಾರ್ಕೆಟಿಗೆ ಹೋಗಿ ಮಾರಂಗಿಲ್ಲ ಸರ್. ಯಾವುದೋ ಒಂದು ಬೆಳೆಯಿಂದ ಆದಾಯ ಬರ್ತಾ? ಹೌದು ಹೌದು ಸರ್, ನಾನು ಮನೆಯಲ್ಲೇ ಮಾರೋದ್ರಿಂದ ನನ್ನ ಖರ್ಚು ಮೇಂಟೈನ್ ಹಾಕೋಂತ ಹೋಗ್ಬಿಡ್ತದ್ರಿ. ಆಮೇಲೆ ಇನ್ನೇನ್ ಏನ್ ಮಾಡ್ತೀನಿ ಸರ್, ನನಗೆ ಯಾವ್ದೋ ಒಂದು ಖರ್ಚಿಗೆ ರೊಕ್ಕ ಬೇಕಾದ್ರೆ ಸೀದಾ ನಮ್ಮ ತಂದೆ ತಾಯಿನ ಅಥವಾ ನಮ್ಮ ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಒಂದ್ ಅಡಾಗು ಅಥವಾ ಎರಡು ನಿಂಬಿಕೆ ಹರಿತೀನಿ, ಮಾರ್ಕೆಟ್ ಹೋಗ್ತೀನಿ, ಮಾರ್ತೀನಿ, ನನಗೆ ಆದಾಯ ಬರುತ್ತೆ ಸರ್, ಅದರಿಂದ ನನ್ನ ಖರ್ಚು ಸಣ್ಣವಾಗುತ್ತೆ ಸರ್. ಇದು ನಮ್ಮ ರೈತ ಬಾಂಧವರು ಗಮನಿಸಬೇಕು. ಗಮನಿಸಬೇಕು ಸರ್, ಒಂದೇ ಬೆಳೆ ಮಾಡ್ಕೊಂತ ಇದ್ರೆ ನಮ್ಮ ರೈತರ ಲಾಸಿಗೆ ಬಂದ್ಬಿಡ್ತಾನೆ ಸರ್. ಹಂಗಾಗಿ ನಾವು ಇದು ಮಾಡ್ತೀವಿ ಸರ್. ಒಳ್ಳೇದು ಬಲವಂತಪ್ಪ ಅವರೇ, ಇದುವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರೆ. ಈಗ ನಮ್ಮ ರೈತ ಬಾಂಧವರು ನಿಮ್ಮಲ್ಲಿ ಏನೋ ಒಂದು ವಿಷಯ ಹಂಚಿಕೊಳ್ಬೇಕು, ಇಲ್ಲ ನಿಮ್ಮಿಂದ ಸಲಹೆ ಸೂಚನೆ ಕೇಳಬೇಕು ಅಂದ್ರೆ ನಿಮ್ಮ ಫೋನ್ ಸಂಖ್ಯೆ ಕೊಡ್ತೀರಾ? 7070191905 0537 2828. ಈ ದೂರವಾಣಿ ಸಂಖ್ಯೆಗೆ ಬಲವಂತಪ್ಪ ಅವರನ್ನ ಸಂಪರ್ಕ ಮಾಡಿ ನೀವು ಸಲಹೆ ಸೂಚನೆಗಳನ್ನ ಪಡೆಯಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ವಂದನೆಗಳು. ನಮಸ್ಕಾರ. ನಮಸ್ಕಾರ. ಈ ತನಕ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಹಲಗುಡ್ಕಿ ಗ್ರಾಮದ ರೈತರಾದ ಬಲವಂತಪ್ಪ ದಶವಂತ್ ಅವರೊಡನೆ ನಡೆಸಿದ ಮಾತುಕತೆಯನ್ನ ಕೇಳಿದಿರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು ಬಿವಿ ಶ್ರೀಧರ್. ಇದುವರೆಗೆ ಮಣ್ಣಿನ ಮಗ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಹಲಗುಡಿಗಿ ಗ್ರಾಮದ ರೈತರಾದ ಬಲವಂತಪ್ಪ ದಶವಂತ್ ಅವರೊಂದಿಗೆ ಮಾತುಕತೆಯನ್ನು ಕೇಳಿದ್ರಿ. ನಡೆಸಿಕೊಟ್ಟವರು ಬಿವಿ ಶ್ರೀಧರ್. ಕೃಷಿ ರಂಗದಲ್ಲಿ ಈಗ ಶರಣಪ್ಪ ಜಮಾದಾರ್ ಹಾಗೂ ಸಂಗಡಿಗರಿಂದ ತತ್ವಪದ. ಹೇಳಾರಂತ ಗುರುದೇವ ಹೇಳಾರಂತ, ಹೇಳಾರಂತ ಹೇಳಾರಂತ ಗುರುದೇವ ಹೇಳಾರಂತ, ಹೇಳಾರಂತ ಹೇಳಾರಂತ ಹೇಳಾರಂತ ಹೇಳಾರಂತ ಹೇಳಾರಂತ ಗುರುದೇವ ಹೇಳಾರಂತ, ಗುರುದೇವ ಹೇಳಾರಂತ ಎಂತ ಮಾತು ಹೇಳಾರಂತ, ಗುರುದೇವ ಹೇಳಾರಂತ ಎಂತ ಮಾತು ಹೇಳಾರಂತ, ಹೇಳಾರಂತ ಹೇಳಾರಂತ ಗುರುದೇವ ಹೇಳಾರಂತ, ಹೇಳಾರಂತ ಹೇಳಾರಂತ ಗುರುದೇವ ಹೇಳಾರಂತ, ಗುರುದೇವ ಹೇಳಾರಂತ ಎಂತ ಮಾತು ಹೇಳಾರಂತ, ಗುರುದೇವ ಹೇಳಾರ ಪಾಪ ಕಾರ್ಯ ಮಾಡಬಾರದಂತ, ಸುಳ್ಳುಗೊಳ್ಳು ಹೇಳಬಾರದಂತ ಪಾಪ ಕಾರ್ಯ ಮಾಡಬಾರದಂತ, ಪರಸ್ತ್ರೀಯರಿ ನೋಡಬಾರದಂತ ಪಾಪ ಕೊಳ್ಳಗ ಹಾಕಬಾರದಂತ, ಪರಸ್ತ್ರೀಯರಿ ನೋಡಬಾರದಂತ ಪಾಪ ಕೊಳ್ಳಗ ಹಾಕಬಾರದಂತ, ಹೇಳ್ಯಾರಂತ ಹೇಳಾರಂತ ಗುರುದೇವ ಹೇಳಾರಂತ, ಹೇಳಾರಂತ ಹೇಳಾರಂತ ಗುರುದೇವ.